ಇನ್ನು ಕಾಡು ಪ್ರಾಣಿಗಳು, ವನ್ಯಜೀವಿಗಳು ಅಥವಾ ಪ್ರಾಣಿ ಪಕ್ಷಿಗಳನ್ನು ಗಮನಿಸಿಕೊಂಡ್ರೆ ಒಂದೊಂದು ಪ್ರದೇಶಕ್ಕೂ ಭಿನ್ನ ಭಿನ್ನವಾದ ಚಿತ್ರಣಗಳು ಕಂಡುಬರ್ತವೆ. ನಾವು ನಿನ್ನೆ ಡಾಕ್ಟರ್ ಎಸ್ ಜೆ ಮಂಜೇಗೌಡ ಅವರ ಜೊತೆಗೆ ನಡೆಸಿದ ಸಂದರ್ಶನವನ್ನು ತಾವು ಆಲಿಸಿಕೊಂಡಿರಬೇಕು. ಮೂಲತಃ ಕರ್ನಾಟಕದವರಾಗಿ ಕೀನ್ಯಾ ದೇಶಕ್ಕೆ ಹೋಗಿ ಅಲ್ಲಿ ತಳಿ ಸಂಶೋಧನಾ ಕೆಲಸದಲ್ಲಿ ನಿರತರಾಗಿದ್ದಾರೆ ಮಂಜೇಗೌಡರು. ಅಲ್ಲಿಯ ಕೃಷಿ ಮತ್ತು ಪರಿಸರದ ಚಿತ್ರಣವನ್ನು ಇವತ್ತು ಸಹ ಮುಂದುವರೆಸಿ ಮಾತನಾಡ್ತಿದ್ದಾರೆ, ಆಲಿಸಿಕೊಳ್ಳಿ. ಈ 45 ಬುಡಕಟ್ಟು ಸಮುದಾಯ ಅಥವಾ ಪಂಗಡಗಳಿದಾವಲ್ಲ, ಒಂದೊಂದ್ರದ್ದು ಒಂದೊಂದು ವಿಭಿನ್ನವಾದ ಅಭಿರುಚಿ, ಆಸಕ್ತಿ ಮತ್ತಿನ್ನು ಕಲೆ, ಸಂಸ್ಕೃತಿ ಇದ್ದೇ ಇರುತ್ತಲ್ವಾ? ಹೌದೌದು, ಪ್ರತಿ ಬುಡಕಟ್ಟು ಜನಾಂಗ ಅವ್ರದೇ ಒಂದು ಸಂಸ್ಕೃತಿ ಇದೆ, ಅವ್ರದೇ ಒಂದು ಸಂಗೀತ. ಮ್ಯೂಸಿಕ್ ನೋಡ್ತಿದಂಗೆ ಅವ್ರು ಹೇಳ್ತಾರೋ ಇದು ಈ ಬುಡಕಟ್ಟು ಜನಾಂಗ. ಅಲ್ಲಿ ಕಿಕ್ಕು ಅನ್ನೋದು ತುಂಬಾ ದೊಡ್ಡ ಒಂದು ಬುಡಕಟ್ಟು ಜನಾಂಗ. ಆಲ್ಮೋಸ್ಟ್ 5 crore ಒಂದು 80 lakh ಕಿಕ್ಕುವಿನೇ ಬರ್ತಾರೆ. ಬಹಳ ಸಲ ಪ್ರೆಸಿಡೆಂಟ್ ಅಥವಾ ಅಧಿಕಾರ ಜಾಸ್ತಿ ಇವರ ಇದರಲ್ಲೇ ಇರುತ್ತೆ. ಅದು ಅಲ್ಲದೆ ಮತ್ತೆ ಲೂಯಾಸ್ ಅಂತ ಹೇಳಿ ಮತ್ತೆ ಮಸಾಯಿಸ್ ಈ ತರ ಬೇರೆ ಬೇರೆ ಇವರಿದ್ದಾರೆ. ಅವ್ರದೇ ಆದ ಕಲ್ಚರ್, ಈವನ್ ಅವ್ರದ ವೇಷಭೂಷಣನೂ ಸೆಪರೇಟ್ ಇದೆ. ಅವ್ರದ್ದು ಟ್ರೆಡಿಷನಲ್ ವೇಷ ಹಾಕಿದ್ರೆ ಗೊತ್ತಾಗೋಗುತ್ತೆ ಇವರಿದೆ ಅಂತ ಅಲ್ವಾ? ಹೌದೌದು. ಎಲ್ಲರೂ ಬಣ್ಣ ಹೇಗಿದೆ? ಅಷ್ಟೊಂದು ಡಿಫರೆನ್ಸ್ ಅನ್ಸಲ್ಲ, ಆದ್ರೆ ಪ್ರತಿ ಬುಡಕಟ್ಟು ಜನಾಂಗದ ಅವ್ರದೇ ಒಂದು ಭಾಷೆ ಇದೆ, ಲಿಪಿ ಇಲ್ಲ, ಅವ್ರದೇ ಒಂದು ಭಾಷೆಗಳಿದೆ. ಲಿಪಿ ಇಲ್ಲ. ಮುಖದ ಒಂದು ಛಾಯೆ ಹೇಗನ್ಸುತ್ತೆ ಎಲ್ಲ ಬುಡಕಟ್ಟು ಸಮುದಾಯದವರು ಅಥವಾ ಪಂಗಡದವರ? ಅಷ್ಟು ಗುರುತಿಸಕಾಗಲ್ಲ ಅಲ್ವಾ? ಅವ್ರು ಗುರುತಿಸ್ತಾರೆ, ಒಂದೇ ತರ ನಮಗೆ ಕಾಣಿಸ್ತಾರೆ, ಆದ್ರೆ ಅವರು ತಕ್ಷಣ ಇಂಥವ್ರ ಅಂತ ಹೇಳ್ಬಿಡ್ತಾರೆ. ಹೌದು, ಅವರು ನಮ್ಮನ್ನ ನೋಡಿ ನಾವೆಲ್ಲ ಒಂದೇ ತರ ಅಂತ ಅಂತಾರೆ. ಅವ್ರು ಅವ್ರಿಗೆ ಗೊತ್ತಾಗುತ್ತೆ, ನಮಗೆ ಗೊತ್ತಾಗಲ್ಲ. ಅದೇ ಆನೆಗಳಿಗೆ ಒಂದು ಸೆಪರೇಟ್ ನ್ಯಾಷನಲ್ ಪಾರ್ಕ್ ಇದೆ, ಎಲ್ಲಾ ನ್ಯಾಷನಲ್ ಪಾರ್ಕ್ ಅಲ್ಲೂ ಸಿಗ್ತವೆ. ಆದ್ರೆ ಇದು ಹೆಂಗಿದೆ ಅಂದ್ರೆ ಒಂದು ದೊಡ್ಡ ಪರ್ವತ ಆಫ್ರಿಕಾದಲ್ಲಿ ಅಂದ್ರೆ ಮೌಂಟ್ ಕಿಲಿಮಂಜಾರೋ. ಕಿಲಿಮಂಜಾರೋ ಸ್ಪೆಷಾಲಿಟಿ ಏನಂದ್ರೆ ಇದು ಸಮಭಾಜ ಕೃತ ಹತ್ತದಿದ್ರು ಇದ್ರಲ್ಲಿ ಐಸ್ ಕ್ಯಾಪ್ ಇರುತ್ತೆ ಮೇಲೆ. ಅಲ್ಲಿ ಕೆಳಗೆ ಒಂದು ಬಿಗ್ ನ್ಯಾಷನಲ್ ಪಾರ್ಕ್ ಇದೆ, ಅಲ್ಲಿ ಆನೆಗಳು ಗುಂಪಲ್ಲಿ ಇರ್ತವೆ, 10, 20, 50 ಗುಂಪಲ್ಲಿ ಓಡಾಡ್ತಿರ್ತವೆ. ಅಲ್ಲಿಗೆಲ್ಲ ಸಫಾರಿ ಹೋದಾಗ ಆನೆಗಳೆಲ್ಲ ಹತ್ರದಲ್ಲೇ ಹೋಗ್ತೇವೆ, ಅವ್ರೇನು ಮಾಡಲ್ಲ. ನೋಡಿ, ಕೆಲವು ರೂಲ್ಸ್ ಏನಿರ್ತಾವೆ ಫಾಲೋ ಮಾಡ್ಬೇಕಷ್ಟೇ. 10 years ಕಾಲ ತಾವಲ್ಲಿ ಕೆಲಸ ಮಾಡ್ತಾ ಇದ್ರಿ. ನಿಮ್ಮ ಈ ಒಂದು ಸಂಸ್ಥೆ ಇಂಟರ್ನ್ಯಾಷನಲ್ ಮೈಜ್ ಅಂಡ್ ವೀಟ್ ಇಂಪ್ರೂವ್ಮೆಂಟ್ ಸೆಂಟರ್, ಇಲ್ಲಿ ಎಷ್ಟು ಜನ ಸಿಬ್ಬಂದಿ ಇದ್ದಾರೆ? ಇಲ್ಲಿ 2 types ಸಿಬ್ಬಂದಿ, ಒಂದು ಅಂತಾರಾಷ್ಟ್ರೀಯ ಸಿಬ್ಬಂದಿ ಅಂತೀವಿ, 210+ ಅಂತಾರಾಷ್ಟ್ರೀಯ ಸಿಬ್ಬಂದಿಗಳಿದ್ದಾರೆ. ಇನ್ನ ಪ್ರತಿ ದೇಶದಲ್ಲಿ ಎಲ್ಲಿ ನಮ್ಮ ಮೇನ್ ಆಫೀಸ್ ರೀಜನಲ್ ಆಫೀಸ್ ಇದಾವೆ, ಪ್ರತಿ ಇದರಲ್ಲೂ ಸೇರಿದ್ರೆ 1,500 ಜಾಸ್ತಿ ನ್ಯಾಷನಲ್ ಸ್ಟಾಫ್ ಇದ್ದಾರೆ. ಕೃಷಿಗೆ ಸಂಬಂಧಪಟ್ಟಂತೆ ಅಲ್ಲಿ ಸರ್ಕಾರ ಮಾಡುತ್ತಿರುವ ಕೆಲಸವನ್ನ ಸೂಕ್ಷ್ಮವಾಗಿ ಹೇಳ್ತದ್ರಿ, ಸಹಾಯಧನ ಸಬ್ಸಿಡಿ ಅನ್ನೋದಿಲ್ಲ, ಆಮೇಲೆ ಬ್ಯಾಂಕ್ ನಿಂದ ಸಾಲ ಕೊಡೋದು, ಇನ್ನು ಸಂಶೋಧನೆ ವಿಸ್ತರಣೆ ಈ ತರದ್ದು ಕೆಲಸಗಳು. ಅಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ಏನಿದೆ ತುಂಬಾ ಜಾಸ್ತಿ ಇರುತ್ತೆ, 14-16% ಆ ತರ ಇರುತ್ತೆ. ರೈತರಿಗೂ ಹೌದು, ಅಲ್ಲಿ ರೈತರು ಏನು ಆ ತರ ಏನಿಲ್ಲ, ಅವರಿವ್ರ ಅಂತ ಭೇದ ಭಾವ ಏನಿಲ್ಲ, ಇಲ್ಲ ತುಂಬಾ ಕಷ್ಟ ಇದೆ, ಅಷ್ಟೊಂದು ಇದಿಲ್ಲ. ರೈತರಿಗೆ ಬಹಳ ಸಹಾಯ ಬೇಕಾಗಿದೆ, ಅಷ್ಟು ಇದು ಮಾಡಿಲ್ಲ. ಮತ್ತೆ ಅಲ್ಲಿ ಇದು ಡಿವೈಡ್ ಆಗಿದೆ, ಏನು ಬಂದ್ರೂ ಬಿಗ್ ಫಾರ್ಮರ್ಸ್ ಇದಾರಲ್ಲ ಅವರು ಮೊದಲು ಉಪಯೋಗಿಸ್ಕೊಂಡ್ಬಿಡ್ತಾರೆ, ಏನೇನು ಹೊಸ ಯೋಜನೆಗಳು ಬಂದ್ರೂ ಸಣ್ಣ ಹಿಡುವಳಿದಾರರ ಗಂಟು ತಲುಪುವವರಿಗೆ ಕಷ್ಟ ಇದೆ. ಅಂತಾರಾಷ್ಟ್ರೀಯ ಇದರಿಂದ ಬಹಳ ಧನ ಸಹಾಯ ಬರುತ್ತೆ, ಅದೇ ಸ್ವಲ್ಪ ಏನು ಅಂತೀವಿ ಭ್ರಷ್ಟಾಚಾರ ಅದನ್ನು ಕೂಡ ತಡೆಯುತ್ತೀವಿ ಲಾಸ್ಟ್ ಎಲ್ಲರಿಗೂ ರೀಚ್ ಆಗೋದ್ರೊಳಗೆ. ಆ ಒಂದು ಇದರಲ್ಲಿ ದುಡ್ಡು ಕೊಡೋದಕ್ಕಿಂತ ಈ ತರ ಪ್ರಾಡಕ್ಟ್ಸ್ ಏನು ಅವ್ರಿಗೆ ಏನು ಅವಶ್ಯಕತೆ ಇದೆ ಅವನ್ನ ಸರಬರಾಜು ಮಾಡಿದ್ರೆ ಉಪಯೋಗಿಸ್ಕೋತಾರೆ ಚೆನ್ನಾಗಿ. ಇಲ್ಲಿ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಇದಾವಲ್ಲ, ಅದೇ ತರ ಅಲ್ಲಿನೂ ಇರಬಹುದೇನೋ ಅಲ್ವಾ? ಹೌದೌದು, ಅದನ್ನ ನಾವು ಕೀನ್ಯಾ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೀವಿ, ಕಾರಿ ಅಂತ ಕರೀತಾರೆ. ಮೇನ್ ತೊಂದರೆ ಏನಂದ್ರೆ ಹೊಸ ಸ್ಟಾಫ್ ತಗೊಳ್ಳೋದು ಅಥವಾ ಅವ್ರಿಗೆ ಫೆಸಿಲಿಟಿ ಕೊಡೋದಕ್ಕೆ ಅಷ್ಟೊಂದು ರಿಸೋರ್ಸಸ್ ಇರಲ್ಲ, ಮತ್ತೆ ಅವರು ಒಂದೇ ಬೆಳೆ ನೋಡೋಂಗಿಲ್ಲ, ಎಲ್ಲಾ ಬೆಳೆನು ನೋಡ್ಕೋಬೇಕಾಗುತ್ತೆ, ಅವಾಗ ಕಷ್ಟ ಆಗುತ್ತೆ. ಆ ಒಂದಿದ್ರಲ್ಲಿ ನಾವು ಅದನ್ನ ಸ್ಟ್ರೆಂಥನ್ ಮಾಡೋದು, ಸರಿ ನಿಮ್ಗೆ ಏನು ಸಂಶೋಧನೆ ಮಾಡಿ ಹೊಸ ತಳಿ ಮಾಡೋದಕ್ಕೆ ಅಷ್ಟು ನಿಮ್ಮ ಹತ್ರ ಧನ ಸಹಾಯ ಇಲ್ಲ ಅಂದ್ರೆ ನಾವೇ ಹೊಸ ತಳಿಗಳನ್ನ ಮಾಡ್ಬಿಟ್ಟು ಕೊಡ್ತೀವಿ, ಅದನ್ನ ನೀವು ಮಲ್ಟಿಪ್ಲೈ ಮಾಡ್ಬಿಟ್ಟು ಜನರಿಗೆ ಕೊಡಿ. ಕೆಲವು ಬೆಳೆ ತೊಗರಿ ಅಥವಾ ಹೆಸರುಕಾಳು ಅವನ್ನು ಬೆಳೀತಾರಲ್ಲಿ, ಅವನ್ನಾದ್ರೆ ಅವರು ಡೈರೆಕ್ಟ್ ಆಗಿ ಫಾರ್ಮರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕೆಲವು ಕಮರ್ಷಿಯಲ್ ಕ್ರಾಪ್ ಮೆಕ್ಕೆಜೋಳ ಇವನ್ನ ಪ್ರೈವೇಟ್ ಕಂಪನೀಸ್ಗಳು ನಮ್ಮಿಂದ ಪ್ರಾಡಕ್ಟ್ ತಗೋತಾರೆ ಫ್ರೀಯಾಗಿ, ಅದನ್ನ ಮಲ್ಟಿಪ್ಲೈ ಮಾಡಿ ಅವರು ಮಿನಿಮಮ್ ಅವ್ರ ಪ್ರೈಸ್ ಅಲ್ಲಿ ಮಾರ್ತಾರೆ. ಕಾರ್ಮಿಕರದ್ದು ಪರಿಸ್ಥಿತಿ ಹೇಗಿದೆ ಈಗ? ದೊಡ್ಡ ಕೃಷಿಕರಿಗೆ ಯಂತ್ರಗಳು ಬಳಕೆ ಆಗ್ತವೆ, ಜೊತೆ ಕಾರ್ಮಿಕರು ಬೇಕು, ಅಲ್ಲಿ ಹೇಗಿದೆ ಪರಿಸ್ಥಿತಿ? ಅಲ್ಲಿ ಕಾರ್ಮಿಕರು ಸಿಗ್ತಾರೆ, ಆದ್ರೆ ಗವರ್ಮೆಂಟ್ ಇಂದ ಒಂದು ಕಾನೂನು ಇದೆ, ಪ್ರತಿ ಜಿಲ್ಲೆಗೂ ಮಿನಿಮಮ್ ವೇಜ್ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಅಂತ ಗವರ್ಮೆಂಟ್ ಫಿಕ್ಸ್ ಮಾಡ್ಬಿಟ್ಟಿರುತ್ತೆ. ಅದರಿಂದ ಮೇನ್ ಸಿಟಿಗೆ ಹತ್ರ ಇರೋಂತ ಜಿಲ್ಲೆಗಳಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಸ್ವಲ್ಪ ದೂರ ಇದ್ರೆ ಕಡಿಮೆ ಇರುತ್ತೆ. ಅದರಿಂದ ಕಾರ್ಮಿಕರು ಸಿಗ್ತಾರೆ, ಮತ್ತೆ ಕಾರ್ಮಿಕರಿಗೆ ಒಂದು ಇದು ಗೊತ್ತಿರುತ್ತೆ, ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ಜಿಲ್ಲೆಯಲ್ಲಿ ಏನು ಪ್ರತಿದಿನದ ಸಂಬಳ ಕೊಡಬೇಕು ಅಂತ ಅದ್ರ ಪ್ರಕಾರ ತಗೋತಾರೆ. ಒಂದೊಂದು ದೇಶದ ಕೃಷಿ ಹವಾಗುಣ ವಾತಾವರಣ ಮತ್ತು ಅಲ್ಲಿಯ ಜನಜೀವನದ ವ್ಯವಸ್ಥೆ ನೋಡ್ಕೊಂಡ್ರೆ ಸಹಜವಾಗಿ ವೈವಿಧ್ಯತೆ ಇದೆ, ಭಿನ್ನತೆಯನ್ನ ಕಾಣಬಹುದು. ಹೌದೌದು. ಕೀನ್ಯಾ ದೇಶಕ್ಕೆ ಹೋಗಿ 10 ವರ್ಷಗಳ ಕಾಲ ಆಯ್ತು, ಇನ್ನು ಎಷ್ಟು ವರ್ಷಗಳ ಕಾಲ ಅಲ್ಲಿ ಇರ್ಬೇಕಂತ ಅನ್ಕೊಂಡಿದ್ರಿ, ಅಥವಾ ನಿಮ್ಮ ಮುಂದಾಲೋಚನೆ ಹೇಗಿದೆ? ಅದು ನಾವು ಮೊದಲು ಹೋಗಿದ್ದೆ 2 ವರ್ಷ ಆಗ್ಬಿಟ್ಟು ಆಮೇಲೆ ಇಂಡಿಯಾ ಕಡೆ ಬರೋಣ ಅಂತಾನೆ. ಆದ್ರೆ ಇದು ತುಂಬಾ ಸುಂದರವಾದ ದೇಶ. ನಾವು ಆಫ್ರಿಕಾ ಅಂದ್ರೆ ಏನು ಅನ್ಕೊಂಡಿರ್ತೀವಿ, ಬಂದು ನೋಡಿದವರು ಅಲ್ಲಿ ಬಂದು ನೋಡಿದ್ರೆ ಬಹಳ ಜನ ಅಲ್ಲೇನೆ ಉಳ್ಕೊಂಡಿದ್ದಾರೆ. ಇಂಡಿಯನ್ಸ್ ಇಷ್ಟೊಂದು ಜನ ಇದಾರೆ ಅಂದ್ರೆ ಆಫ್ರಿಕಾದಲ್ಲಿ ಇದ್ದೀವಿ ಅನ್ನೋ ಒಂದು ಭಾವನೆ ಬರಲ್ಲ, ಅಷ್ಟು ಜನ ಇದಾರೆ. ಮತ್ತೆ ಅವಕಾಶಗಳು ಬಹಳ ಇದೆ, ಅದರಲ್ಲೂ ಬಿಸ್ನೆಸ್ ಮಾಡೋರ್ಗೆ. ಏನ್ ಬಿಸ್ನೆಸ್? ಮೋಸ್ಟ್ಲಿ ಎಲ್ಲ ಇದು ಇಂಪೋರ್ಟ್ ಮಾಡ್ಕೊತಾರೆ, ಬಹಳ ಇಂಡಿಯಾದಿಂದನೂ ಬಹಳ ಮೆಡಿಸಿನ್ಸ್ ಬಹಳ ಬರ್ತವೆ ಇಲ್ಲಿಂದ ಅಲ್ಲಿಗೆ, ಅದೆಲ್ಲ ಇಂಡಿಯನ್ಸ್ ಬಹಳ ಇದು ಮಾಡ್ತಾರೆ. ಮತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ಬಾಸ್ಮತಿ ರೈಸ್ ಕೆಲವು ಇಂಡಿಯಾದಿಂದನೇ ಇಂಪೋರ್ಟ್ ಮಾಡ್ಕೊತಾರೆ, ಇವೆಲ್ಲ ಇಂಡಿಯನ್ಸ್ ಮ್ಯಾನೇಜ್ ಮಾಡೋದು. ಮತ್ತೆ ಮೋಸ್ಟ್ ಆಫ್ ಅಲ್ಲಿ ಡಾಕ್ಟರ್ಸ್ ಏನಿದ್ದಾರೆ ಸೌತ್ ಏಷ್ಯಾ ಆರಿಜಿನ್ಸ್ ಬಹಳ ಇದಾರೆ. ಒಂದ್ ರೀತಿ ಇಂಡಿಯಾದಲ್ಲೇ ಇದ್ದೀವೇನೋ ಅನಿಸ್ತಾ ಇರುತ್ತೆ. ಅಲ್ಲಿ ಎಲ್ಲಾ ತರದ ಧರ್ಮಕ್ಕೂ ದೇವಸ್ಥಾನಗಳು ಮಸೀದಿ ಎಲ್ಲಾನು ಕಟ್ಟಿದ್ದಾರೆ, ನಾವು ಅಲ್ಲಿ ಬಂದ್ರೆ ಏನು ಮಿಸ್ ಮಾಡ್ಕೊಳಲ್ಲ ಇಂಡಿಯಾದಲ್ಲಿ ಇಲ್ವೇನೋ ಅಂತ. ಒಂದ್ ರೀತಿ ಚೆನ್ನಾಗಿದೆ. ಚನ್ನಪಟ್ಟಣ ತಮ್ಮದು ಮೂಲ ತಾಲೂಕು ಹಾಸನ ಜಿಲ್ಲೆ. ನಾವು ಮಡಿಕೇರಿ ಆಕಾಶವಾಣಿಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ವಿ. ಇಲ್ಲಿಗೆ ಕೀನ್ಯಾ ದೇಶ ಎಷ್ಟು ದೂರ ಆಗ್ತದೆ, ಮತ್ತೆ ಹೇಗೆ ನೀವೆಲ್ಲ ಹೋಗ್ಬರೋದು? ವರ್ಷಕ್ಕೊಂದ್ಸಾರಿ ಬರ್ತೀರಾ, ಹೇಗೆ ಏನು? ನಾವು ವರ್ಷಕ್ಕೊಂದ್ಸಲ ಬರ್ತೀವಿ. ಬಹಳ ವಿಮಾನಗಳ ಇದೆ ಪ್ರಯಾಣ, ಈಗ ಈಸಿ ಆಗಿದೆ. ಬೆಂಗಳೂರಿಂದ ಇಥಿಯೋಪಿಯನ್ ಏರ್ಲೈನ್ಸ್ ಇದೆ, ಅದು ಇಲ್ಲಿಂದ ಇಥಿಯೋಪಿಯಾಗ ಹೋಗುತ್ತೆ, ಅಲ್ಲಿಂದ 2 ಅವರ್ಸ್ ನೈರೋಬಿಗೆ ಬರೋದು, ತುಂಬಾ ಅನುಕೂಲ. ಬಾಂಬೆಗೆ ಡೈಲಿ ನೈರೋಬಿ ಮುಂಬೈ ನೈರೋಬಿ ಮುಂಬೈ ಬಹಳ ಫ್ಲೈಟ್ಸ್ ಬರ್ತವೆ. ಮತ್ತೆ ಬಹಳ ಇಂಡಿಯನ್ಸ್ ಈಚೆಗೆ ಅನಿಮಲ್ಸ್ ನೋಡೋದಿಕ್ಕೆ ಅಂತಾನೆ ಬರ್ತಾರೆ. ಮತ್ತೆ ಅಲ್ಲಿ ಬಂದು ನೋಡಿದ್ರೆ ಅಂತಾರೆ, ಓ ನಾವು ಈ ತರ ಅನ್ಕೊಂಡಿರ್ಲಿಲ್ಲ, ಕಿನ್ಯಾನು ಒಂದ್ ರೀತಿ ಮುಂದುವರೆದಿದೆ ಮುಂದುವರಿತಾ ಇದೆ ಅಂತ. ಅಂದ್ರೆ ನೀವು ಬೆಂಗಳೂರಿನಲ್ಲಿ ಬೆಳಗ್ಗೆ ಹತ್ತಿದ್ರೆ ಸಾಯಂಕಾಲ ಹೊತ್ತಿಗೆ ಕಿನ್ಯಾ ತಲುಪಿಡ್ತೀರಾ? 12 ಗಂಟೆ ಬೇಕಾಗುತ್ತೆ ಚೇಂಜ್ ಮಾಡೋದ್ರಿಂದ ಫ್ಲೈಟ್. ಇಲ್ಲಿ ರಾತ್ರಿ ಹೊರಟ್ರೆ ಬೆಳಿಗ್ಗೆ ಅಲ್ಲಿರ್ತೀವಿ. ಆರ್ಥಿಕ ಪರಿಸ್ಥಿತಿ ನಮ್ಮ ನಾಗರಿಕರದ್ದು ಕೀನ್ಯಾದಲ್ಲಿ ಹೇಗಿದೆ? ಕೃಷಿ ಪರಿಸ್ಥಿತಿ ಅಷ್ಟೇ ಕಷ್ಟ ಅಂತ ಹೇಳ್ತಾ ಇದ್ರೆ, ದೊಡ್ಡವರು ದೊಡ್ಡವರಾಗೆ ಉಳಿದಿದ್ದಾರೆ, ಸಣ್ಣವರು ಸಣ್ಣವರಾಗೆ ಇದ್ದಾರೆ. ಒಟ್ಟಾರೆ ಚಿತ್ರಣ ನೋಡಿದರೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹಳ ಜನ ಕೃಷಿಯಲ್ಲಿ ಬೆಳೆದಿದ್ದಾರೆ, ಕೆಲವೊಬ್ರು ಹಾಗೆ ಇದ್ದಾರೆ ಅಲ್ಲಿ. ಅದು ಒಂದು ಪಾಸಿಟಿವ್ ಅಂದ್ರೆ ನಮ್ಗೆ ಮಿಡ್ಲ್ ಕ್ಲಾಸ್ ಬಹಳ ಇದ್ದಾರೆ. ಈ ಮಿಡ್ಲ್ ಕ್ಲಾಸ್ ಏನ್ ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ ತುಂಬಾ ಪುವರ್ ಫಾರ್ಮರ್ಸ್ ಮತ್ತೆ ಹೈ ರಿಚ್ ಫಾರ್ಮರ್ಸ್, ಅಂದ್ರೆ ಇಟ್ಸ್ ಲೈಕ್ ಮೆಟ್ಲಿದೆ, ಒಂದೊಂದಾಗ ಹತ್ತು ಹೋಗ್ಬೋದು ಅಲ್ಲಿ. ಅದು ಕಷ್ಟ ಇದೆ, ಆದ್ರೆ ಈಗ ಗವರ್ಮೆಂಟ್ ಅವರು ಅರ್ಥ ಮಾಡ್ಕೋತಾ ಇದಾರೆ, ಇಲ್ಲ ವ್ಯವಸಾಯಕ್ಕೆ ಇದು ಕೊಡ್ಲೇಬೇಕು ಅಂತ. ಇಲ್ಲದೆ ಹೋದ್ರೆ ಈಗ ಏನಾಗುತ್ತೆ, ಎಲ್ಲರೂ ಬೇರೆ ದೇಶದಿಂದ ಬಂದು ನಮ್ಗೆ ಕೊಡ್ಬೇಕ, ನಾವು ನಮ್ದೇ ಆದ ಡೆವಲಪ್ಮೆಂಟ್ ಮಾಡಬೇಕು ಅಂತವ. ಬೇರೆ ರೀತಿ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್ಗೆ, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ಹೌದೌದು, ಪ್ರವಾಸೋದ್ಯಮಕ್ಕೆ ಇವನ್ ರೋಡ್ ಮತ್ತೆ ಇಂಡಸ್ಟ್ರೀಸ್ ಅದು ಆಗ್ತಾ ಇದೆ, ಬೆಳೀತಾ ಇದೆ, ತುಂಬಾ ವೇಗವಾಗಿ ಬೆಳೀತಾ ಇದೆ. ಕೃಷಿಯಲ್ಲಿ ಯಂತ್ರೋಪಕರಣಗಳ ಬಳಕೆನೂ ಸಾಕಷ್ಟು ಇದೆ ಅಂದಂಗೆ ತಾವು ಹೇಳ್ತಾ ಇದ್ರು. ದೊಡ್ಡವರು 1000 ಎಕರೆ ಪ್ರದೇಶ ಹೊಂದಿರೋರು ಇದಾರೆ ಅಂತ ಅಲ್ವಾ? ಹೌದೌದು, ತುಂಬಾ ಹೈಟೆಕ್ ಇದ್ರಲ್ಲಿ ಮಾಡ್ತಾರೆ. ದೊಡ್ಡ ಫಾರ್ಮರ್ಸ್ ರೋಸ್ ಬಹಳ ಇದ್ರಲ್ಲಿ ಬೆಳೀತಾರೆ, ಗುಲಾಬಿ ಗುಲಾಬಿ ಇಷ್ಟೊಂದು ಫೇಮಸ್. ಅಲ್ಲಿ ಯಾವ್ದ್ರಲ್ಲಿ ಬೆಳಿತಾರೆ? ಏನು ಪಾಲಿ ಹೌಸ್ ಪಾಲಿ ಹೌಸ್ ಮಾಡಿದ್ದಾರೆ ಅವ್ರದ್ದು. ಪಾಲಿ ಹೌಸ್ ವಿಸಿಟ್ ಮಾಡಿದ್ರೆ ಎಲ್ಲವನ್ನು ಆಟೋಮೇಟೆಡ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಏನು ನಾನು ಆಗ್ಲೇ ಹೇಳ್ದಂಗೆ ಇದು ತುಂಬಾ ಹೈಲ್ಯಾಂಡ್ ಅಲ್ಲಿ ರಿಫ್ಟ್ ವ್ಯಾಲಿ, ಅಲ್ಲಿ ಸ್ವಲ್ಪ ವಲ್ಕ್ಯಾನಿಕ್ ಆಕ್ಟಿವಿಟೀಸ್ ಇದೆ ಬಟ್ ಇನ್ಆಕ್ಟಿವ್ ಆಗಿದಾವೆ. ಅಲ್ಲಿಂದ ಇವನ್ ವಿದ್ಯುತ್ ಶಕ್ತಿ ಅವ್ರ ಅಗ್ರಿಕಲ್ಚರ್ ಏನ್ ಬೇಕು ಅದನ್ನು ಕೂಡ ಅವ್ರ ಅದರಿಂದಾನೆ ತಗೊಂಡು ಅವ್ರದೇ ಒಂದು ವಿದ್ಯುತ್ ಶಕ್ತಿ ಕೂಡ ತಯಾರು ಮಾಡ್ಕೋತಾರೆ. ಅಂದ್ರೆ ಒಂದು ರೀತಿ ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಹೆಂಗ್ ಮಾಡಬಹುದು ಅಂತ. ನೋಡಿ, ಭಿನ್ನ ಭಿನ್ನವಾದ ಒಂದು ಚಿತ್ರಣ ಕೀನ್ಯಾದಲ್ಲಿ ಕಾಣಸಿಗುತ್ತೆ. ಕೃಷಿ ವಿಚಾರದಲ್ಲಿನ ಅಲ್ಲಿ ಸಂಶೋಧನೆ ಮತ್ತು ವಿಸ್ತರಣೆ, ಸರ್ಕಾರದ ಸಹಾಯ, ಈ ನಿಟ್ಟಿನಲ್ಲಿನೂ ಪರಿಷ್ಕರಣೆ ಆಗ್ತಾ ಇದೆ, ಸುಧಾರಣೆಗಳು ಆಗ್ತಾ ಇದೆ ಅಲ್ವಾ? ಹೌದೌದು ಆಗ್ತಾ ಇದೆ. ನಿಧಾನ ಆದ್ರೂ ಜನಗಳಿಗೆ ಅರಿವು ಕೂಡ ಮೂಡ್ತಾ ಇದೆ. ಮೊದ್ಲು ವ್ಯವಸಾಯ ಮಾಡೋದನ್ನ ಸ್ವಲ್ಪ ನಿಧಾನ ಮಾಡ್ತಿದ್ರು, ಬೇರೆ ಕೆಲಸಗಳಿಗೆಲ್ಲ ಹೋಗ್ತಿದ್ರು. ಈಗ ವ್ಯವಸಾಯನೂ ಒಂದು ಕಾಂಪಿಟೇಟಿವ್ ಇದು ಅಂತ ತಗೋತಿದ್ದಾರೆ, ಯಾಕಂದ್ರೆ ಇನ್ಕಮ್ ಅದರಲ್ಲೂ ಅವರು ಅರ್ನ್ ಮಾಡಬಹುದು, ಅದರಲ್ಲೂ ಕ್ಯಾಶ್ ಕ್ರಾಪ್ಸ್ ಅನ್ನು ಬಹಳ ಬೆಳೆಯೋದಕ್ಕೆ ಮುಂದಾಗ್ತಿದ್ದಾರೆ. ಕೊಡಗಿನಲ್ಲಿ ಅಕ್ಕಿಯನ್ನ ಬಹಳ ಜನ ಬೆಳೀತಾರೆ, ಬಳಸ್ತಾರೆ, ಹಾಗೆ ಕಿನ್ಯದಲ್ಲಿ ಮೆಕ್ಕೆಜೋಳವನ್ನು ಬಹಳ ಜನ ಬೆಳೆದು ಉಪಯೋಗಿಸ್ಕೊಳ್ತಾರೆ. ತಾವ್ ಹೇಳಿದಂಗೆ ಮುದ್ದೆ ಮಾತ್ರ, ಇನ್ನು ಅದರಿಂದ ರೊಟ್ಟಿ ಮಾಡೋದು ಅಥವಾ ಚಪಾತಿ ಮಾಡ್ಕೊಳ್ಳೋದು ಅಥವಾ ಪಾಯಸ, ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನ ಮೆಕ್ಕೆಜೋಳದಿಂದ ತಯಾರಿಸ್ಕೊಳ್ತಾರೆ. ಹೇಗೆ ಇಲ್ಲ, ಮೆಕ್ಕೆಜೋಳದಿಂದ ಮಾಡಲ್ಲ, ಅವ್ರಿಗೆ ಗೊತ್ತಿದ್ರು ಇಷ್ಟ ಪಡಲ್ಲ ಜನ. ಆದ್ರೆ ಚಪಾತಿ ಮಾಡ್ತಾರೆ, ಚಪಾತಿ ಅಂದ್ರೆ ಗೋಧಿ ಇದೆ, ಗೋಧಿ ಚಪಾತಿ ಎಲ್ಲ ಕಡೆ ಸಿಗುತ್ತೆ. ಇಂಡಿಯನ್ ಫುಡ್ಗಳನ್ನು ಅವರನ್ನು ಕೂಡ ಅವ್ರದೇ ಫುಡ್ ಅನ್ನೋ ರೀತಿ ಮಾಡ್ತಾರೆ. ಎಕ್ಸಾಂಪಲ್ ಅಂದ್ರೆ ಸಮೋಸ, ನಾವು ವೆಜಿಟೇಬಲ್ ಸಮೋಸ ಮಾಡ್ತೀವಿ, ಅವರಲ್ಲಿ ಬೀಫ್ ಸಮೋಸ ಮಾಡ್ಬಿಡ್ತಾರೆ. ಎಲ್ಲ ಕಡೆ ಸಿಗುತ್ತೆ, ವೆಜಿಟೇಬಲ್ ಸಮೋಸ ಮತ್ತೆ ಬೀಫ್ ಸಮೋಸ ಎರಡನ್ನೂ ಮಾಡ್ತಾರೆ. ಅಲ್ಲಿ ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಹಂದಿ ಸಾಕಾಣಿಕೆ ಅಥವಾ ಹಸುವಿನ ಬಳಕೆ ಈ ತರ? ಮೀನು ಸಾಕಾಣಿಕೆಗೆ ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ, ಪಶ್ಚಿಮದಲ್ಲಿ ದೊಡ್ಡ ಲೇಕ್ ವಿಕ್ಟೋರಿಯಾ ಇದೆ, ಈ ಕಡೆ ಅರೇಬಿಯನ್ ಸೀ ಇದೆ, ಅವರೇ ಇದ್ ಮಾಡೋದ ಅವಶ್ಯಕತೆ ಅಷ್ಟೊಂದು ಇನ್ನು ಮಾಡ್ತಾ ಇಲ್ಲ. ಆದ್ರೆ ಅವ್ರದ ಓಪನ್ ಸೀಯಿಂದನೇ ಬಹಳ ಸೀ ಪ್ರಾಡಕ್ಟ್ ತಗೊಂಬರ್ತಾರೆ, ಸಿಗುತ್ತೆ ಯಾವಾಗ್ಲೂ ಎಲ್ಲ ಯಥೇಚ್ಛವಾಗಿ ದೊರೆಯುತ್ತೆ. ಕೋಳಿಗಳನ್ನು ಸಾಕ್ತಾರೆ? ಕೋಳಿ ಸಾಕ್ತಾರೆ. ಒಂದು ಆಶ್ಚರ್ಯಕರ ಅಂದ್ರೆ ಅಲ್ಲಿ ಕೋಳಿ ರೇಟ್ ಏನಿದೆ ಒಂದು ಕಿಲೋಗೆ, ಮತ್ತೆ ಆಡು ಅಥವಾ ಕುರಿ ಮಾಂಸ ಎರಡು ಸೇಮ್ ರೇಟ್ ಇರುತ್ತೆ. ಯಾಕೆಂದ್ರೆ ಆಡು ಕುರಿ ಬಹಳ ಇದಾವೆ, ಪೌಲ್ಟ್ರಿ ಕಡಿಮೆ ಇದೆ, ಅದರಿಂದ ರೇಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಪ್ರತಿಯೊಬ್ಬರೂ ಮಾಂಸಾಹಾರಿಗಳ ಹೇಗೆ? ಇಂಡಿಯನ್ಸ್ ಅಲ್ಲಿ ಹೋಗಿರೋನ್ ಬಿಟ್ಟು ಮಾಂಸ ಸ್ವಲ್ಪ ಕಾಮನ್ ಆಗಿ ತಗೋತಾರೆ. ನೋಡಿ, ನಾವು ಹೀಗೆ ಮಾತಾಡ್ತಾ ಹೋದ್ರೆ ಸುಮಾರು ಸಂಗತಿಗಳು ಬೆಳಕಿಗೆ ಬರ್ತವೆ. ನೀವು ಹೇಳ್ತಾ ಹೋಗ್ತೀರಿ, ಪ್ರತಿಯೊಂದು ಪ್ರದೇಶದ ಅಧ್ಯಯನ ಮಾಡ್ತಾ ಹೋದ್ರೆ ಕುತೂಹಲ ತರಿಸುವ ಸಂಗತಿಗಳು ನಮ್ಮ ಗಮನಕ್ಕೆ ಬಂದೇ ಬರ್ತವೆ. ಈ ಹಿನ್ನೆಲೆಯಲ್ಲಿ ತಾವು ಸಂಶೋಧಕರಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರಿ, ಇಂಟರ್ನ್ಯಾಷನಲ್ ಮೇಜ್ ಅಂಡ್ ವೀಟ್ ಇಂಪ್ರೂವ್ಮೆಂಟ್ ಸೆಂಟರ್ ನಲ್ಲಿ. ಆ ಭಾಗದ ಕೃಷಿಕರಿಗೆ ಅನುಕೂಲ ಆಗುವ ಒಂದು ಕಾರ್ಯತಂತ್ರದಲ್ಲಿ ತಾವು ತೊಡಗಿಸಿಕೊಂಡಿದ್ರಿ. ಇವತ್ತು ನಮ್ಮ ಮಡಿಕೇರಿ ಆಕಾಶವಾಣಿಗೆ ಬಂದು ತಾವು ಮಾತಾಡಿದಿರಿ. ಕಿನ್ನ ದೇಶದ ಒಂದು ಕೃಷಿ, ಅಲ್ಲಿಯ ಪರಿಸರ, ಅಲ್ಲಿಯ ಜನಜೀವನದ ವ್ಯವಸ್ಥೆ ಬಗ್ಗೆ ವಿಷಯಗಳನ್ನು ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೇಳಿದ್ರೆ ಇದುವರೆಗೆ ಮೂಲತಃ ಚನ್ನರಾಪಟ್ಟಣ ತಾಲೂಕು ಸೋಸಲಗೆರೆ ಗ್ರಾಮದ ಡಾಕ್ಟರ್ ಎಸ್ ಜೆ ಮಂಜೇಗೌಡರು ಮಾತನಾಡಿದರು. ಕಿನ್ನ ದೇಶದ ಇಂಟರ್ನ್ಯಾಷನಲ್ ಮೇಜ್ ಅಂಡ್ ವೀಟ್ ಇಂಪ್ರೂವ್ಮೆಂಟ್ ಸೆಂಟರ್ನಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿಯ ಚಿತ್ರಣವನ್ನು ನಿಮ್ಮ ಮುಂದಿಟ್ಟರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಕೇಳುಗರೆ, ಸೂಕ್ಷ್ಮ ಜೀವಿಗಳ ಜಗತ್ತು ಬಹಳ ದೊಡ್ಡದು. ಒಂದೊಂದು ಗ್ರಾಂ ಮಣ್ಣಿನಲ್ಲಿ, ಒಂದು ಗ್ರಾಂ ಸಗಣಿಯಲ್ಲಿ, ಗೊಬ್ಬರದಲ್ಲಿ ಎಷ್ಟು ಸೂಕ್ಷ್ಮ ಜೀವಿಗಳು ಇದಾವಂತ ಎಣಿಸ್ಲಿಕ್ಕೆ ಹೋದರೆ ಅವುಗಳ ಸಂಖ್ಯೆ ಕೇವಲ ನೂರಲ್ಲ, ಸಾವಿರಲ್ಲ, ಲಕ್ಷಲ್ಲ, ಕೋಟಿ ಕೋಟಿ ಹೇಳ್ತಾರೆ. ಫಲವತ್ತಾದ ಮಣ್ಣಿನ ಒಂದು ಗ್ರಾಮ್ನಲ್ಲಿ ನೂರಾರು ಕೋಟಿ ಸೂಕ್ಷ್ಮ ಜೀವಿಗಳಿರ್ತವಂತೆ. ಒಂದು ಗ್ರಾಮು ಸಗಣಿಯಲ್ಲಿ, ಅದು ನಾಟಿ ಹಸುವಿನ ಸಗಣಿಯಲ್ಲಿ, 500-600 ಕೋಟಿ ಸೂಕ್ಷ್ಮ ಜೀವಿಗಳಿರ್ತವಂತ ಅಂದ್ಕೊಂಡು ಬಲ್ಲವರು ನುಡಿಯೋದಿದೆ. ಸಿಂಧಿ ಹಸು ಅಥವಾ ಸಂಕರ ತಳಿ ಹಸುವಿನ ಸಗಣಿಯಲ್ಲಿ ಸೂಕ್ಷ್ಮ ಜೀವಿಗಳು ಕಡಿಮೆನೆ. ಅದರಲ್ಲೂ ಉಪಕಾರಿ ಸೂಕ್ಷ್ಮ ಜೀವಿಗಳು ನಾಟಿ ಹಸುವಿನ ಸಗಣಿಯಲ್ಲಿ ಹೆಚ್ಚಿರ್ತವಂತ ಅಂದ್ಕೊಂಡು ಅಧ್ಯಯನಗಳ ವರದಿಗಳನ್ನು ಮಾಧ್ಯಮಗಳು ಪ್ರಕಟ ಮಾಡಿದವೆ. ಹೀಗೆ ಪರಿಸರದಲ್ಲಿ ಏನೆಲ್ಲ ಸೂಕ್ಷ್ಮಜೀವಿಗಳಿದೆ ನೋಡಿ, ಉಪಕಾರಿ ಸೂಕ್ಷ್ಮಜೀವಿಗಳು, ಅಪಾಯ ತಂದೊಡ್ಡುವ ಸೂಕ್ಷ್ಮಜೀವಿಗಳು, ಇವು ಕಣ್ಣಿಗೆ ಕಾಣೋದಿಲ್ಲ. ನಮ್ಮ ಬೆಳೆಗಳಲ್ಲಿ ಕಾಣಿಸುವ ಹತ್ತಾರು ರೋಗಗಳಿಗೆ ಸೂಕ್ಷ್ಮಜೀವಿಗಳೇ ಮೂಲ ಕಾರಣ. ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ರೋಗಗಳನ್ನು ತಂದೊಡ್ತವೆ. ಈ ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಹತೋಟಿ ಮಾಡಲಿಕ್ಕೆ ಮಣ್ಣಿನಲ್ಲಿ ಮತ್ತು ಪರಿಸರದಲ್ಲಿ ಉಪಕಾರಿ ಸೂಕ್ಷ್ಮಜೀವಿಗಳಿದ್ದಾವೆ. ಕೆಲವು ಶಿಲೀಂಧ್ರ ರೋಗಗಳನ್ನು ಉಪಕಾರಿ ಶಿಲೀಂಧ್ರಗಳು ಹತೋಟಿ ಮಾಡ್ತವೆ. ಕೆಲವು ಶಿಲೀಂಧ್ರಗಳು ಬರೀ ಶಿಲೀಂಧ್ರಗಳನ್ನಲ್ದಲ್ಲೇ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸೋದಿದೆ. ಹೀಗೆ ಸೂಕ್ಷ್ಮಜೀವಿಗಳು ನೀರಿನಲ್ಲಿ, ಮಣ್ಣಿನಲ್ಲಿ, ಗಾಳಿಯಲ್ಲಿ

ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 14,600 14,800 ರೂಪಾಯಿ, ಅರಬಿಕಾ ಚೆರಿ 7,100 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,000 ರೂಪಾಯಿ, ರೋಬಸ್ಟಾ ಚೆರಿ 4,500 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 49,000 ರೂಪಾಯಿ, ಒಣ ಅಡಿಕೆ ಕ್ವಿಂಟಾಲ್ಗೆ 45,000 ರೂಪಾಯಿಯಿಂದ 49,500 ರೂಪಾಯಿ. ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ನಿಧನ ಸುದ್ದಿ. ಪೊನ್ನಂಪೇಟೆ ಕಿರುಗೂರು ಗ್ರಾಮ ಹತ್ರ ಕೋದೆಂಗಡ ಪೌತಿ ಭೀಮಯ್ಯ ಎಂಗಡ ಪೊಣ್ಣು ಗಂಗಮ್ಮ ಎಂಗ ಇಂದು ಭಜ್ಜನ ಮರಣಪಟ್ಟಿತ್ತು. ಕೋದೆಂಗಡ ಶಂಭು ನಾಣಯ್ಯ ಎಂಗಡ ಅವು 95 ಬಾಯತ್ರ ಗಂಗಮ್ಮ ಎಂಗಡ ತಾಮನೆ ಉಳುವಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 11:30 ಎಂಗಡ ಸ್ವಂತ ಮನೆಯಲ್ಲಿ ನಡ್ಪ. ಪೊನ್ನಂಪೇಟೆ ಬಿಸ್ಕೂರು ಗ್ರಾಮತ್ರ ಮೇಚಮಡ ಕಿ ಸುಬ್ಬಯ್ಯ ಶಂಭು ಎಂಗ ಇಂದು ಮರಣಪಟ್ಟಿತ್ತು. 94 ಬಾಯತ್ರ ಮೇಚಮಡ ಒಕ್ಕಪಟ್ಟೆದಾರ ಸುದೀಪ್ ಪ್ರದೀಪ್ ಎಂಗಡ ಪಪ್ಪ ಕೆ ಸುಬ್ಬಯ್ಯ ಶಂಭೋಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ಬಿಸ್ಗುರು ಗ್ರಾಮತ್ರ ಒಕ್ಕ ತೂಟಂಗಳತ್ಲೆ ನಡ್ಪ. ಕಗ್ಗೋಡ್ಲು ಹೂಕಾಡು ನಿವಾಸಿ ಜನಾರ್ದನ ಪೂಜಾರಿ ಜನ್ನು ಅವರ ಮಗ ದಿಲೀಪ್ ಪೂಜಾರಿ ಅವರು ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. 29 ವರ್ಷ ಪ್ರಾಯದ ದಿಲೀಪ್ ಪೂಜಾರಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜೊಂಪೆ ಪ್ರಾಯೋಜಕರು ಗೌಡ ಯುವ ಸೇವಾ ಸಂಘ ಸುಳ್ಯ ಇವರಿಂದ ಪ್ರವರ್ತಿಸಲ್ಪಟ್ಟ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಬೆಳ್ಳಿ ಹಬ್ಬದ ಹೊಸ್ತಿನಲ್ಲಿದ್ದು ತನ್ನ ಗ್ರಾಹಕರಿಗೆ ಆಕರ್ಷಕ ಬಡ್ಡಿದರದಲ್ಲಿ ಠೇವಣಿಗಳ ಸ್ವೀಕಾರ, ಸರಳ ವಿಧಾನದಲ್ಲಿ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿದರದಲ್ಲಿ ಆಭರಣ ಈಡಿನ ಸಾಲ, ತ್ವರಿತ ವಾಹನ ಸಾಲ, ಇಎಂಐ ಸಾಲ ಸೌಲಭ್ಯವಿದೆ. ಸಾಲದ ಕಂತುಗಳನ್ನು ವಾಯ್ದೆಗೆ ಸರಿಯಾಗಿ ಪಾವತಿ ಮಾಡುವವರಿಗೆ ಶೇಕಡ 0.5% ಬಡ್ಡಿ ರಿಯಾಯಿತಿ ನೀಡಲಾಗುವುದು. ಕರ್ನಾಟಕ ರಾಜ್ಯದ ಅತ್ಯುತ್ತಮ ಸಹಕಾರ ಸಂಘ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ 19 ಶಾಖೆಗಳನ್ನು ಹೊಂದಿದ್ದು ಕೊಡಗಿನಲ್ಲಿ ಮಡಿಕೇರಿ, ಕುಶಾಲನಗರ, ನಾಪೋಕ್ಲು, ಸೋಮಾರ್ಪೇಟೆಯಲ್ಲಿ ಶಾಖೆಗಳು ಇದೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. 2 ವರ್ಷ ಆದ ಮೇಲೆ ಮಡಿಕೇರಿನ ರಾಜಸಿಟ್ಟಿಲ್ ನಡೆದ ಫಲಪುಷ್ಪ ಪ್ರದರ್ಶನಕ್ಕೆ ಪ್ರವಾಸಿಗರ ಒಟ್ಟಿಗೆ ಇಲ್ಲಿಯೂ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಿದ ವರದಿಯಾಗುಟ್ಟು. ಕಳೆದ ಶುಕ್ರವಾರದಿಂದ ಇಂದಿನವರೆಗೆ ಆಯೋಜಿಸಿದ ಈ ಪ್ರದರ್ಶನದಲ್ಲಿ ನಾಲ್ಕುನಾಡ ಅರಮನೆ ಕಲಾಕೃತಿನ ಚಿತ್ರಲಿ ರಾಜರು ಕುದ್ದಿರುದು, ವೈನ್ ಕಪ್ ಒಳಗೊಂಡ ಚಿತ್ರ ಸೇರಿದಂಗೆ ಇನ್ನಿತರ ಕಲಾಕೃತಿಗ ಜನರ ಮನಸ್ಸನ್ನ ಸೆಳೆತು. ಚುನಾವಣೆ ಮತದಾರರ ಮಹತ್ವದ ಬಗ್ಗೆ ಜಾಗೃತಿ ಅಭಿಯಾನ, 18 ವರ್ಷ ಪೂರ್ತಿಯಾದವು ಮತದಾರರ ಪಟ್ಟಿಗೆ ಸೇರಿಸುವುದು ಜನರನ್ನ ನೋಡುವಂಗೆ ಮಾಡಿತು. ಗಾಂಧಿ ಮೈದಾನದಲ್ಲಿ 60 ಜಾಸ್ತಿ ವಸ್ತು ಪ್ರದರ್ಶನ ಮಾಡುವ ಅಂಗಡಿಗ, ತೋಟಗಾರಿಕೆ, ಪಶುಪಾಲನೆ, ಕೃಷಿ, ಆಯುಷ್, ಕಾಫಿ ಮಂಡಳಿ, ಹೈನುಗಾರಿಕೆ, ಜಿಲ್ಲಾ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ಕಾರ್ಮಿಕ ಇಲಾಖೆ, ಹಿಂಗೆ ಬೇರೆ ಬೇರೆ ಇಲಾಖೆಗ ವಸ್ತು ಪ್ರದರ್ಶನ ಏರ್ಪಡಿಸಿರುವುದು ವಿಶೇಷ ಆಗಿತ್ತು. ಇದರೊಟ್ಟಿಗೆ ಮನೆಯಲ್ಲಿ ಮಾಡಿದ ವೈನ್ ಪ್ರದರ್ಶನ ಏರ್ಪಾಡು ಮಾಡಲಾಗಿತ್ತು. 20 ಜಾತಿಯ ಹೂಗಳಾದ ಪೆಟೋನಿಯಾ, ಕ್ಯಾನ್ ಸೇರಿದಂಗೆ ಇನ್ನಿತರ ಗಿಡಗಳನ್ನು ಚೆಟ್ಟಿಲಿ ನಾಟಿ ಮಾಡಲಾಗಿತ್ತು. ರೈತರು ಬೆಳೆದ ವಿಶಿಷ್ಟ ಹಣ್ಣು ತರಕಾರಿ, ತೋಟದ ಬೆಳೆಗ, ಸಂಬಾರು ಬೆಳೆಗಳ ಪ್ರದರ್ಶನ ಏರ್ಪಾಡು ಮಾಡಲಾಗಿತ್ತು. ಇಲ್ಲಿನ ಹೂಗ ಬಾಡದೇ ಇರೋದ್ರಿಂದ 3-4 ದಿನದವರೆಗೆ ಯಾವುದೇ ಕಲಾಕೃತಿನ ತೆಗೆಯಲೇ ನೋಡೋಕೆ ಹಂಗೆ ಬಿಡಲಾದೇತೇಳಿ ಅಧಿಕಾರಿಗೆ ತಿಳಿಸೋಳು. ಜಿಲ್ಲೆಯಲ್ಲಿರುವ ಪ್ರಮುಖ ಕ್ರೀಡಾಂಗಣಗಳ ಸರಿಯಾದ ನಿರ್ವಹಣೆ, ಹಂಗೆ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವತ್ತ ಗಮನ ಹರಿಸಲಾದಿತ್ತ ಯುವ ಸೇವಾ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರಾದ ವಿಟಿ ವಿಸ್ಮಯವ್ ಹೇಳಿದರು. ಭಾರತೀಯ ಸೇನೆ ಹಾಗೆ ಇತರೆ ಯೂನಿಫಾರ್ಮ್ ಸೇವೆಗಳಿಗೆ ಸೇರಿಕೆ ಇಷ್ಟ ಇರುವ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಪ್ರಸಕ್ತ ಸಾಲಿ ಪೂರ್ವ ಸಿದ್ಧತೆ ಬಗ್ಗೆ ವೃತ್ತಿ ಮಾರ್ಗದರ್ಶನ ತರಬೇತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದೋಳು. ಅರ್ಜಿ ಹಾಕಿಕೆ ತಾರೀಖು 15 ಆಖಿರಿ ದಿನ ತಿಳಿ ಜಿಲ್ಲಾಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಕಟಣೆ ತಿಳಿಸೋಳು. ಸಂಜೀವಿನಿ ಕೆಎಸ್ಆರ್ಪಿ ಎಸ್ ಸಂಸ್ಥೆನ ಕಡೆಯಿಂದ ಅನುಷ್ಠಾನಗೊಳಿಸುತ್ತಾ ಇರುವ ಗ್ರಾಮೀಣ ಮಹಿಳೆಯರ ಸಾಮಾಜಿಕ ಆರ್ಥಿಕ ಬಲವರ್ಧನೆಗಾಗಿ ಸಂಜೀವಿನಿ ಸ್ವಸಹಾಯ ಸಂಘಗಳ ಮಹಿಳಾ ಉದ್ಯಮಿಗೆ ತಯಾರು ಮಾಡುವ ಉತ್ಪನ್ನಗಳ ಮಾರಾಟ ಮಾಡುವ ಸಲುವಾಗಿ ಕೊಡಗು ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಜಿಲ್ಲಾ ಮಟ್ಟದ ವ್ಯಾಪಾರ ಮೇಳ ತಾರೀಖು 7 ಮತ್ತು 8 ಮಡಿಕೇರಿ ಪ್ಯಾಟಿನ ಗಾಂಧಿ ಮೈದಾನದಲ್ಲಿ ನಡೆದಿದೆ. ವಿದ್ಯಾರ್ಥಿಗಳ ಕಲಿಕಾ ಗುಣಮಟ್ಟನ ಪರಿಶೀಲನೆ ಮಾಡುವ ನಿಟ್ಟಲ್ಲಿ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ 5 ಮತ್ತು 8 ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಚ್ 9 ರಿಂದ 17 ಪಬ್ಲಿಕ್ ಪರೀಕ್ಷೆ ನಡೆಸಿಕೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನಿರ್ಧರಿಸಿದ್ದು ಒಟ್ಟು 50 ಅಂಕಗಳಲ್ಲಿ 40 ಲಿಖಿತ ಪರೀಕ್ಷೆ ಮತ್ತು 10 ಮೌಖಿಕ ಪರೀಕ್ಷೆ ನಡೆದಿದ್ದಲ್ಲಿ ಶಿಕ್ಷಣ ಇಲಾಖೆ ಪ್ರಕಟಣೆ ತಿಳಿಸಿತು. ಭಾರತೀಯ ಕ್ರೀಡಾ ಪ್ರಾಧಿಕಾರದ ಅಂತರ್ ದಕ್ಷಿಣ ವಲಯದ ಗೂಡೆಗಳ ಹಾಕಿ ಪಂದ್ಯಾವಳಿ ನಾಳೆ ಮತ್ತೆ ನಾಡಿದ್ದು ಮಡಿಕೇರಿ ಪ್ಯಾಟಿನ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಹಾಕಿ ಟರ್ಫ್ ಮೈದಾನದಲ್ಲಿ ನಡೆದಿದೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಗೂಡೆಗಳ ಹಾಕಿ ಪಂದ್ಯಾವಳಿಗೆ ಚಾಲನೆ ಸಿಕ್ಕಿದೆ. ಹಂಗೆ ತಾರೀಖು 8 ಹಿಂಬತ್ತು ಆಖಿರಿ ಜಂಬರ್ ನಡೆದಿದೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನ ಮೇರೆಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ತಾರೀಖು 11 ಕೊಡಗು ಜಿಲ್ಲೆನ ಬೇರೆ ಬೇರೆ ಹಂತದ ಎಲ್ಲ ನ್ಯಾಯಾಲಯಗಳಲ್ಲಿ ರಾಷ್ಟೀಯ ಮೆಗಾ ಲೋಕ ಅದಾಲತ್ ನಡೆದ ತಿಳಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯು ತಿಳಿಸಲು. ಗಾಳಿಪೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಸಕ್ತ ಸಾಲಿ 6ನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿಕೆ ತಾರೀಖು 8 ಕಾಲಾವಕಾಶ ನೀಡಲಾಗಿತ್ತು. ಜವಳಿ ಅಭಿವೃದ್ಧಿ ಆಯುಕ್ತರು ಮತ್ತು ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಮತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಇವರ ಕೂಡುಕೂಟಲ್ಲಿ ತಾರೀಖು 9 ರಿಂದ 15 ಕಾವೇರಿ ವಸ್ತ್ರ ಸೇರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆದಿದೆ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಸುಳ್ಯ ಶಾಖೆ ಕುಶಾಲ್ ನಗರ ಮಡಿಕೇರಿ ನಾಪೋಕ್ಲು ಸೋಮವಾರಪೇಟೆ. ನಿಮ್ಮ ಮನೆಯನ್ನು ಸುಂದರವಾಗಿ ಕಾಣಿಸಲು ನಿಮ್ಮ ಆಯ್ಕೆ ಮಡಿಕೇರಿಯ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್. ಕರ್ಟನ್ಸ್, ಕಾರ್ಪೆಟ್ಸ್, ಎಲ್ಲ ವಿಧದ ಮ್ಯಾಟ್ಸ್, ಕುಷನ್ ಕವರ್ಸ್, ಟೇಬಲ್ ಮ್ಯಾಟ್ ಹಾಗೂ ಕವರ್, ಟವೆಲ್, ಬೆಡ್ಶೀಟ್ ಮತ್ತು ಬೆಡ್ ಕವರ್ಸ್, ಕ್ವಿಲ್ಟ್, ಬ್ಲಾಂಕೆಟ್ಸ್, ಪಿಲ್ಲೋ ಹಾಗೂ ಪಿಲ್ಲೋ ಕವರ್. ಮ್ಯಾಟ್ರೆಸ್ಗಳು ಅತ್ಯುತ್ತಮ ಗುಣಮಟ್ಟದಲ್ಲಿ ಹಾಗೂ ಸ್ಪರ್ಧಾತ್ಮಕ ದರದಲ್ಲಿ ದೊರೆಯುತ್ತದೆ ಮತ್ತು ನಿಮಗೆ ಒಪ್ಪುವ ಅಳತೆಯಲ್ಲಿ ಸ್ಟಿಚ್ ಕೂಡ ಮಾಡಿಕೊಡಲಾಗುವುದು. ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳಿಗೆ ಬೇಕಾಗುವ ಎಲ್ಲಾ ಐಟಮ್ಸ್ಗಳು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿ ಆಲ್ ಇಂಡಿಯಾ ಹ್ಯಾಂಡ್ಲೂಮ್ಸ್, ಐಸಿಐಸಿಐ ಬ್ಯಾಂಕ್ ಸಮೀಪ, ಕಾಲೇಜ್ ರೋಡ್, ಮಡಿಕೇರಿ. ಮಾಲೀಕರು ಕಾಲಿಮೇಳ ರಾಜ ಅಪ್ಪಯ್ಯ, ಮಾಜಿ ಸೈನಿಕರು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಡಬಲ್ ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಎಲ್ಲ ಕೊಡವ ಒಕ್ಕಮ ಜನಳೆ, ಕರ್ನಾಟಕ ಸರ್ಕಾರ ಪಿಂಗ ಕೊಡವ ಹಾಕಿ ಅಕಾಡೆಮಿರ ಆದನೆಲ್ ಈ ಕಾಲ ಕೊಡವ ಒಕ್ಕಡೊಕ್ಕಡೋಳಲು ಅಪ್ಪಚಟ್ಟೋಳಂಡ ಒಕ್ಕ ಹಾಕಿ ನಮ್ಮೆ ಇದೇ March 18 ಶುರುವಾಪ. ಒಕ್ಕಪೆದ ನೊಂದವಣಿಕ್ February 16 ಆಕಿರಿ ದಿನ. ಎಲ್ಲರೂ ಕೂಡಿಯಾಡಿತು ಗಿನ್ನಿಸ್ ದಾಖಲೆ ಮಾಡನ. ನೋಂದಣಿ ಮಾಡುವಕ್ಕೆ ಇಕ್ಕ ಅನ್ನುವ ವಿಳಾಸತ್ನ ಸಂಪರ್ಕ ಮಾಡಿ. ಬಲ್ಲಮಾವಟಿಲ್ ಅಪ್ಪಚಟ್ಟೋಳಂಡ ಮಿಥುನ್ ಮಾಚಯ್ಯ, ನಾಪೋಕುಲ ಅಪ್ಪಚಟ್ಟೋಳಂಡ ನವೀನ್ ಅಪ್ಪಯ್ಯ, ಕಾವೇರಿ ರೆಸ್ಟೋರೆಂಟ್, ಪೊನ್ನಾಡು ಸೂಪರ್ ಮಾರ್ಕೆಟ್, ಕುಲ್ಲೇಟಿರ ಅರುಣ್ ಬೇಬರ್, ಮೂರ್ನಾಡಲ್ ಕಂಬಿರಂಡ ಯೋಗೇಶ್ ರಾಣಿ ಎಂಟರ್ಪ್ರೈಸಸ್, ಮಡಿಕೇರಿ ಅಪ್ಪಚಟ್ಟೋಳಂಡ ರವಿ ಮಣ್ಣಪ್ಪ, ಕೊಡವ ಸಮಾಜದ ಪಕ್ಕ ಕುಪ್ಪಣ್ಣ ಕಾರ್ಯಪ್ಪ, ಫುಡ್ ಬ್ಯಾಂಕ್ ಹೆಡ್ ಪೋಸ್ಟ್ ಆಫೀಸರ ಎದಿಕೆ, ಕಾಲೂರ್ಲ ಐಲಪ್ಪಂಡ ಕವನ್, ಪರ್ಲ್ ವ್ಯಾಲಿ ಅಡ್ವೆಂಚರ್ಸ್, ಮಾದಾಪುರತ್ಲ ನಾಪಂಡ ಉಮೇಶ್, ಐಚಿಟ್ಟಿರ ಜಯಾನಂಜಪ್ಪ, ಚೆಟ್ಟಳ್ಳಿಲ್ ಪುತ್ತರಿರ ರಾಜೇಶ್, ಕಾಫಿ ಮಿಲ್ ಚೆಟ್ಟಳ್ಳಿ ಮುಖ್ಯ ರಸ್ತೆ, ಶುಂಠಿಗೋಪತ್ಲ ಅಪ್ಪಚಟ್ಟೋಳಂಡ ಅಜಿತ್ ಅಚ್ಚಯ್ಯ, ವಿರಾಜಪೇಟೆಲ್ ಅಪ್ಪಚಟ್ಟೋಳಂಡ ಸುರೇಶ್ ಕುಮಾರ್, ಕ್ರಾಸ್ಮಿಟ್ ಆಗ್ರೋ ಸೊಲ್ಯೂಷನ್, ಮಾಳೇಟರ ಶ್ರೀನಿವಾಸ್ ಕೊಡವ ಸಮಾಚಾರ, ಮೂಳೆರ ಉಮೇಶ್ ಉತ್ತಪ್ಪ ಮೋಹನ್ ಸರ್ವಿಸ್ ಸ್ಟೇಷನ್, ಗೋಣಿಕೊಪ್ಪತ್ಲ ಲೇನ್ ಅಂಡ್ ಮೀ ಸ್ಪೋರ್ಟ್ಸ್ ಶಾಪ್, ಸಿಡಿ ಮಾದಪ್ಪ ಸಿಡಿಎಂ ಎಂಟರ್ಪ್ರೈಸಸ್ ಮುಖ್ಯ ರಸ್ತೆ, ಕೊನಂಪೇಟೆಲ್ ಐನಂಡ ಬೋಪಣ್ಣ ಕಾವೇರಿ ಎಂಟರ್ಪ್ರೈಸಸ್, ಬುದಿಕೇರಿ ಚಂಗುಲಂಡ ಸೂರಜ್, ಶ್ರೀಮಂಗಲತ್ಲ ಕೋಳೇರ ಬಾಬು ಗಣಪತಿ ಸ್ಟೋರ್ಸ್, ಬಿರುನಾಣಿಲ್ ಕರ್ತಮಾಡ ಮೋಹನ್ ನಾಣಯ್ಯ, ಬಾಳೆಲೆಲ್ ಆದೆಂಗಡ ಪ್ರಕಾಶ್ ಚಂಗಪ್ಪ ಗುರುಕೃಪ ಎಂಟರ್ಪ್ರೈಸಸ್, ಬಿಟಂಗಾಲತ್ಲ ಮುಖಚಂಡ ನಾಚಪ್ಪ, ಎನ್ಜೆ ಟ್ರೇಡರ್ಸ್ ಕೂರ್ಟ್ ಎಥ್ನಿಕ್ ಹಾಲ್ ರ ಎದಿಕೆ, ಅಮ್ಮತ್ತಿಲ್ ಮಂಡೆಪಂಡ ಗಣಪತಿ ಎಸ್ಟೇಟ್ ಲಿಂಕ್ಸ್, ಮರಗೋಡು ಸಿದ್ದಾಪುರತ್ಲ ಅಪ್ಪಚಟ್ಟೋಳಂಡ ಹರೀಶ್ ಸೋಮಯ್ಯ ಡೀಪ್ ವುಡ್ಸ್ ಎಸ್ಟೇಟ್, ಕಾಕೋಟು ಪರಂಬುಲ್ ಮೇವಡ ಚಿನ್ನಪ್ಪ ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್, ಕಡಗತ್ಲ ಕೋಡಿರ ರಾಬಿನ್ ಸುಬ್ಬಯ್ಯ,